ಕ್ರೂರಪತಿಯ ಮೊಮ್ಮನು ಬಲ್ಲ ಹೋಗಲಿಕೆ ಕ್ಷೇಮದಲ್ಲಿ ಬರಲರಿಯನವನು ಕ್ಷೇಮದಲ್ಲಿ ಬರಲರಿಯನವನು ಈ ಸೀಮೆಯಲ್ಲಿ ಮಿಕ್ಕವರ ಕಾಣೆನು ಈ ಸೀಮೆಯಲ್ಲಿ ಮಿಕ್ಕವರ ಕಾಣನು ಹಾ ಮಹಾದೇವೆನು ತ ಚಿಂತಿಸುತ್ತಿರ್ದನ ಮನೀಷ ಆ ವ್ಯೂಹವನ್ನ ಹೊಕ್ಕು ಕಾಳಗ ಕೊಡುವವರು ನಮ್ಮ ಪಕ್ಷದಲ್ಲಿ ಅರ್ಜುನನೊಬ್ಬನೇ. ಆದರೆ ಆತನೀಗ ಇಲ್ಲಿಲ್ಲ. ಕಂದನಾದ ಅಭಿಮನ್ಯುವನ್ನ ಚಕ್ರವ್ಯೂಹವನ್ನ ಹೊಕ್ಕು ಕ್ಷೇಮದಲ್ಲಿ ಹೊರಬರಲಾರ. ಅವನನ್ನ ಕಳುಹಿಸುವುದು ಭೂಷಣವಲ್ಲ. ಏನು ಮಾಡಲಿ, ಏನು ಮಾಡಲಿ ನಾನೀಗ? ಇಂದು ಚಿಂತಿಸುವುದನ್ನು ಮಹಾಂತ ಪರಾಕ್ರಮ ಪಣಿಯನ್ನು ಸರಿಸುತ್ತ ಪಂಥತಿ ಪಿತವೆಂದು ಪಪ್ಪನ್ನ ಬಿಟ್ಟು ಬಿಟ್ಟು ಚಿಂತೆಯ ಪಪ್ಪನ ಬಿಟ್ಟು ಬಿಟ್ಟು ಚಿಂತೆಯ ರಿಪುಗಳ ಸೊಪ್ಪರಿವನು ಬಿಡದೆ ಸೊಪ್ಪರಿವನು ಬಿಡದೆ ತಪ್ಪನ ಚಕ್ರ ಯೂಹ ಗುಪ್ತದರು ಒಪ್ಪಿಸುವನು ಯಮಗ. ದೊಡ್ಡಪ್ಪ ಬಲ್ಲೆನು ನಾನು, ನಾನಾ ವ್ಯೂಹದಿ ಸೆಣಸುವ ಎಲ್ಲಾ ಚಮತ್ಕೃತಿಯ. ನನಗೆ ವೀಳ್ಯವನ್ನಿತ್ತರೆ ಮಾರಿಗೆ ಹಬ್ಬವ ಮಾಡುವೆ. ಕೌರವ ವೀರರ ತಲೆಗಡಿವೆ, ಕೊಡಿ ಅಪ್ಪಣೆಯನ್ನು. ಮಗನೇ ಕೇಳ್ ಕಾಲಾಗ್ನಿಯ ಹೋಗಬಹುದು

பாஹி பாண்டவ பட்சம் கௌரவ மதஹரணம் பாஹி பாண்டவ பட்சம் கௌரவ மதஹரணம் பாஹுபராக்ரம பூர்ணம் பாஹி பாண்டவ பட்சம் கௌரவ மதஹரணம் பாஹுபராக்ரம பூர்ணம் அகல்யாஷாப பயனிவாரணம் அகல்யாஷாப பயனிவாரணம் வெங்கடாச்சல நிலையம் வைகுண்ட புறவாசம் வெங்கடாச்சல நிலையம் சகல வேத விசாரம் சர்வ ஜீவனகரம் சகல வேத விசாரம் சர்வ ஜீவனகரம் மகர குண்டலதர மதன கோபாலம் மகர குண்டலதர மதன கோபாலம் பகுத போஷக ஸ்ரீ புரந்தர விட்டல பகுத போஷக ஸ்ரீ புரந்தர விட்டல வெங்கடாச்சல நிலையம் வைகுண்ட புறவாசம் பங்கஜ நேத்ரம் பரம பவித்ரம் சங்க சக்கரதர சின்மய ரூபம் சங்க சக்கரதர சின்மய ரூபம் வெங்கடாச்சல நிலையம் வைகுண்ட புறவாசம் வெங்கடாச்சல நிலையம் வைகுண்ட புறவாசம் பங்கஜ நேத்ரம் பரம பவித்ரம் சங்க சக்கரதர சின்மய ரூபம் வெங்கடாச்சல நிலையம் வைகுண்ட புறவாசம் வெங்கடாச்சல நிலையம் வைகுண்ட புறவாசம் வெங்கடாச்சல நிலையம் ಗಣಪತಿ ಭಟ್ ಹಾಸಣಗಿ ಹಾಡಿರುವ ಪುರಂದರದಾಸರ ರಚನೆ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ